ಸಂಪ್ರದಾಯದ ಪದಗಳನ್ನು ಕೇಳ್ತಾ ಇದ್ದೀರಿ. ಇಲ್ಲಿಯ ತನಕ ಕಲಘಟಗಿ ತಾಲೂಕು ಎಮ್ಮೆಟ್ಟಿಯ ಗಂಗವ್ವ ಬಸಪ್ಪ ಜೋಡಳಿ ಮತ್ತು ಸಂಘಟಕರಿಂದ ಸಂಪ್ರದಾಯದ ಪದಗಳನ್ನ ಕೇಳಿದ್ರಲ್ಲ. ಈಗ ರಾಮದುರ್ಗದ ದ್ಯಾಮವ್ವ ಯಮನಪ್ಪ ಮಾದರ್ ಮತ್ತು ಸಂಘಟಕರಿಂದ ಚೌಡ್ಕಿ ಪದಗಳನ್ನ ಕೇಳೋಣಂತ.